ಕಾಶಿನಷ್ಟು ಸಿನ್ನ ಕರಿಗೆ ಓತದಂದು ಸೋಬಾನವೇ ಕಾಶಿ ವಜರನ ಕರಿಶಾರ ಈ ಕಾಶಿ ವಜರನ ಕರಿಶಾರ ಕಾಶಿ ವಜರನ ಕರೆಸಿ ಕಮಟವನಿಟ್ಟು ಸೋಬಾನವೇ ಕಾಶಿಗೆ ಮಾಡಿಸ್ಯಾರೋಂದೈದ ತಾಲೆ ಈ ಕಾಶಿಗೆ ಮಾಡಿಸ್ಯಾರೋಂದೈದ ತಾಲೆ ಅವ್ರ ಕಾಶಿ ವಜರನ ಕರೆಸ್ಯಾರ ಕಾಶಿ ವಜರನ ಕರೆಸಿ ಕಮಟವನಿಟ್ಟು ಅವೆ ಕಾಶಿಗೆ ಮಾಡಿಸ್ಯಾರೋಂದೈದ ತಾಲೆ ಏ ಕಾಶಿಗೆ ಮಾಡಿಸ್ಯಾರೋದೈದಾಲೆ ಚಿನ್ನ ಮುಗಿ ಓತದೆಂದು ಸೋಬಾನವೇ ಗುಬ್ಬಿ ವಜರನ ಕರೀಶಾರು ಈ ಗುಬ್ಬಿ ವಜರನ ಕರೀಶಾರೋ ಗುಬ್ಬಿ ವಜರನ ಕರೆಸಿ ಕಮಟವನಿಟ್ಟು ಸೋಬಾನವೇ ದುಡ್ಡಿಗೆ ಮಾಡಿಸ್ಯಾರೋದೈದ ತಾಲೆ ಈ ದುಡ್ಡಿಗೆ ಮಾಡಿಸ್ಯಾರೋಂದೈದ ತಾಲೆ ನಷ್ಟ ಚಿನ್ನ ಮುಗ್ಯವಾದದಂತ ಸೋಬಾಣವೇ ಗುಬ್ಬಿ ವಜರನ ಕರೀಶಾರ ಅವ್ರ ಗುಬ್ಬಿ ವಜರನ ಕರೀಶಾರ ವಜರನ ಕರೆಸಿ ಕಮಟವನಿಟ್ಟು ಸೋಬಾಣವೇ ದುಡ್ಡಿಗೆ ಮಾಡಿಸ್ಯಾರೋಂದೈದ ತಾಲೆ ದುಡ್ಡಿಗೆ ಮಾಡಿಸ್ಯಾರೋದೈದಾಲೆ ಗುಂಡಿನ ದಾರ ರವಿದಾರ ಈ ಗುಂಡಿನ ದಾರ ರವಿದಾರ ಎರಡ ಗಂಟನ್ ಮುರುವಾರ ಮೂರು ಗಂಟನ್ ಮುರುವಾರ ಗುಂಡಿನ ದಾರ ರವಿದಾರ ಏ ಗುಂಡಿ ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಾನವೇ ಅವ್ರ ತಾಯಿ ತಂದೆಗಳೇ ಬರಬೇಕು ಅವ್ರ ತಾಯಿ ತಂದೆಗಳೇ ಬರಬೇಕು ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಾನವೇ ಅವ್ರ ತಾಯಿ ತಂದೆರ ಬರಬೇಕು ಅವ್ರ ತಾಯಿ ತಂದೆರ ಅವ್ರ ತಾಯಿ ತಂದೆಗಳು ಬಂದು ನಿಂತ ಗಂಡು ಸೋಬಾನವೇ ಅವರಾನಂದರ ದಾರಿ ಯಾರೋ ದಾರೋ ಅವರಾನಂದರ ದಾರಿ ಯಾರೋ ದಾರೋ ಅವ್ರ ತಾಯಿ ತಂದೆ ಬಂದು ನಿಂತ ಗಂಡು ಸೋಬಾನವೇ ಅವರಾನಂದ ದಾರಿ ಯಾರೋ ದಾರೋ ಅವರ ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಾನವೇ ಅವ್ರ ಅತ್ತೆ ತಾವುಗಳೇ ಬರಬೇಕು ಅವ್ರ ಅಮ್ಮೆ ಮಾವುಗಳೇ ಬರಬೇಕು ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಾನವೇ ಅವ್ರ ಅತ್ತೆ ಮಾವರು ಬರಬೇಕು ಅವ್ರ ಅತ್ತೆ ಮಾವರು ಬರಬೇಕು ಅವ್ರ ಅತ್ತೆ ಮಾವ ಬಂದು ನಿಂತ ಗಂಡು ಸೋಬಾನವೇ ಅವರಾನಂದರ ದಾರಿ ಯಾರೋ ದಾರೋ ಅತ್ತೆ ಮಾವರ ಬಂದು ನಿಂತ ಗಂಡು ಸೋಬಾನವೇ ಅವರಾನಂದ ದಾರಿ ಯಾರೋ ದಾವೋ ಅವರಾನಂದ ದಾರಿ ಯಾರೋ ದಾವೋ ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಾನವೇ ಅವರಣ್ಣ ತಮ್ಮಗಳೇ ಬರಬೇಕು ಅವರಣ್ಣ ತಮ್ಮಗಳೇ ಬರಬೇಕು ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಾಣವೇ ಅವರಣ್ಣ ತಮ್ಮಗಳೇ ಬರಬೇಕು ಅವರಣ್ಣ ತಮ್ಮಗಳೇ ಬರಬೇಕು ಅವರಣ್ಣ ತಮ್ಮಗಳು ಬಂದು ನಿಂತ ಗಂಡು ಸೋಬಾನವೇ ಆನಂದರ ದಾರಿ ಅವರಾನಂದರ ದಾರಿ ಯಾರೋ ದಾರೋ ಅಣ್ಣ ತಮ್ಮಗಳ ಬಂದು ನಿಂತ ಗಂಡು ಸೋಬಾಣವೇ ಅವರಾನಂದ ದಾರಿ ಯಾರೋ ದಾರೋ ಅವರಾನಂದ ದಾರಿ ಯಾರೋ ದಾರೋ ತಂಗಿಗಳೇ ಬರೋಬೇಕು, ಅವ್ರ ಅಕ್ಕ ತಂಗಿಗಳೇ ಬರೋಬೇಕು. ಯಾವತ್ತಿಗೆ ಯಾರ್ಯಾರು ಬರಬೇಕು ಸಬಣವೇ, ಅವ್ರ ಅಕ್ಕ ತಂಗಿಯರು ಬರಬೇಕು, ಅವ್ರ ಅಕ್ಕ ತಂಗಿಯರು ಬರಬೇಕು. ಅಕ್ಕ ತಂಗಿಯರು ಬಂದು ನಿಂತ ಗಂಡು ಸೋಬಣವೇ, ಅವ್ರ ಆನಂದದ ದಾರಿ ಯಾರೋ ದಾರೋ, ಅವ್ರ ಆನಂದದ ದಾರಿ ಯಾರೋ ದಾರೋ. ಅಕ್ಕ ತಂಗಿಯರು ಬಂದು ನಿಂತ ಗಂಡು ಸೋಬಣವೇ, ಅವ್ರ ಆನಂದ ದಾರಿ ಯಾರೋ ದಾರೋ, ಅವ್ರ ಆನಂದದ ದಾರಿ ಯಾರೋ ದಾರೋ. ಮನೆಯ ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಣವೇ, ಶಿವಗಮ್ಮನೋರೇ ಬರಬೇಕು, ಅವ್ರ ಶಿವಗಪ್ಪನೋರು ಬರಬೇಕು. ಯಾವತ್ತಿಗೆ ಯಾರ್ಯಾರು ಬರಬೇಕು ಸೋಬಣವೇ, ಅವ್ರ ಶಿವಗಪ್ಪನೋರು ಬರಬೇಕು, ಅವ್ರ ಶಿವಗಮ್ಮನೋರು ಬರಬೇಕು. ಶಿವಗಪ್ಪನೋರು ಬಂದು ನಿಂತ ಗಂಡ ಸೋಬಣವೇ, ಆನಂದದ ದಾರಿ ಯಾರೋ ದಾರೋ, ಅವ್ರ ಆನಂದದ ದಾರಿ ಯಾರೋ ದಾರೋ. ಶಿಗಪ್ಪರ ಬಂದು ನಿಂತ ಗಂಡ ಸೋಬಣವೇ, ಆನಂದ ದಾರಿ ಯಾರೋ ದಾರೋ, ಅವ್ರ ಆನಂದದ ದಾರಿ ಯಾರೋ ದಾರೋ. ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಣವೇ, ಶಿಗಮ್ಮನವರೇ ಬರಬೇಕು, ಅವ್ರ ಶಿಗಮ್ಮನವರೇ ಬರಬೇಕು. ಯಾವತ್ತಿಗೆ ಯಾರ್ಯಾರು ಬರಬೇಕು ಸೋಬಣವೇ, ಅವ್ರ ಶಿಗಮ್ಮನವರು ಬರಬೇಕು, ಅವ್ರ ಶಿಗಮ್ಮನವರು ಬರಬೇಕು. ಶಿಗಮ್ಮನವರು ಬಂದು ನಿಂತ ಗಂಡ ಸೋಬಣವೇ, ಅವ್ರ ಆನಂದದ ದಾರಿ ಯಾರೋ ದಾರೋ, ಅವ್ರ ಆನಂದದ ದಾರಿ ಯಾರೋ ದಾರೋ. ಶಿಗಮ್ಮನವರು ಬಂದು ನಿಂತ ಗಂಡ ಸೋಬಣವೇ, ಅವ್ರ ಆನಂದ ದಾರಿ ಯಾರೋ ದಾರೋ, ಅವ್ರ ಆನಂದ ದಾರಿ ಯಾರಬೇಕು. ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಣವೇ, ಅವ್ರು ಬಂದು ಬಳಗಗಳೇ ಬರಬೇಕು, ಅವ್ರ ಬಂದು ಬಳಗಗಳೇ ಬರಬೇಕು. ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಣವೇ, ಅವ್ರ ಬಂದು ಬಳಗವ ಬರಬೇಕು, ಅವ್ರ ಬಂದು ಬಳಗವ ಬರಬೇಕು. ಬಂದು ಬಳಗಗಳು ನಿಂದು ನಿಂದು ಬಂದು ಸೋಬಣವೇ, ಅವ್ರ ಆನಂದದ ದಾರಿ ಯಾರೋ ದಾರೋ, ಅವ್ರ ಆನಂದದ ದಾರಿ ಯಾರೋ ದಾರೋ. ಬಂದು ಬಳಗ ಬಂದು ನಿಂತ ಗಂಡ ಸೋಬಣವೇ, ಅವ್ರ ಆನಂದ ದಾರಿ ಯಾರೋ ದಾರೋ, ಅವ್ರ ಆನಂದ ದಾರಿ ಯಾರೋ ದಾರೋ. ಪರದಟ್ಟೆಗೆ ಹಬ್ಬವೇ ಮಲ್ಲಿಗೆ ಸೋಬಣವೇ, ಮುಬ್ಬಾರ ನಡುವೆ ಓದೇರಾವೋ, ಅವರಿಬ್ಬಾರ ನಡುವೆ ಓದೇರಾವ. ಸಪ್ಪರ ಕೆಳಗೆ ಅಬ್ಬ್ಯಾವೇ ಮಲ್ಲಿಗೆ ಸೋಬಣವೇ, ಅವರಿಬ್ಬಾರ ನಡುವೆ ಓದೇರಾವ, ಅವರಿಬ್ಬಾರ ನಡುವೆ ಓದೇರಾವ. ರೀ ಒಂದ್ ಒಳ್ಳೆ ಇನ್ಶೂರೆನ್ಸ್, ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಹಣಾದ್ರೂ ಕೊಟ್ಟೆವಮ್ಮ, ಹಣಾದ್ರೂ ಕೊಟ್ಟೆವಮ್ಮ, ಹಾನಿಗ ಮೊತ್ತ ಕೊಟ್ಟೆವಮ್ಮ, ಹಾನಿಗ ಮೊತ್ತ ಕೊಟ್ಟೆವಮ್ಮ. ಈ ತಡದ ಬಾಕಾಲಿನ ತೆಗೆಯ ತಂಗಮ್ಮ, ಬನ್ನಿರ ಸೋಬಾನ ಬನ್ನಿರೆ. ಆನಾದ್ರೂ ಕೊಟ್ಟೆವಮ್ಮ, ಆನಾದ್ರೂ ಕೊಟ್ಟೆವಮ್ಮ, ಆನಿಗೆ ಮತ್ತು ಕೊಟ್ಟೆವಮ್ಮ, ಆನಿಗೆ ಮತ್ತು ಕೊಟ್ಟೆವಮ್ಮ. ಬಾಕಾಲೆನ್ನ ತೆಗೆಯೋದಂಗ ಸೋಯನ್ನೇರೆ ಸೋಬಾನ ಬಂದೇರೆ ಕುದುರೆ ಕೊಟ್ಟೆವಮ್ಮ ಕುದುರೆಯ ಕೊಟ್ಟೆವಮ್ಮ ಕುದುರೆಗೆ ಮೊತ್ತು ಕೊಟ್ಟೆವಮ್ಮ ಕುದುರೆಗೆ ಮೊತ್ತು ಕೊಟ್ಟೆವಮ್ಮ ಇತಡದ ಬಾಕಾಲಿನ ತೆಗೆಯ ತಂಗಮ್ಮ ಬನ್ನೀರೆ ಸೋಬಾನ ಬನ್ನೀರೆ ಕುದುರ್ಯಾದ್ರ ಕೊಟ್ಟೆವಮ್ಮ ಕುದುರ್ಯಾದ್ರ ಕೊಟ್ಟೆವಮ್ಮ ಕುದುರೆಗೆ ಮೊತ್ತು ಕೊಟ್ಟೆವಮ್ಮ ಕುದುರೆಗೆ ಮೊತ್ತು ಕೊಟ್ಟೆವಮ್ಮ ಇತಡದ ಬಾಕಾಲಿನ ತೆಗೆಯ ತಂಗಮ್ಮ ಸೋಯನ್ನೀರೆ ಸ್ವಾದ್ರು ಕೊಟ್ಟೆವಮ್ಮ ಹಸುವಾದ್ರು ಕೊಟ್ಟೆವಮ್ಮ ಹಸುವ ಕಲ್ತು ಕೊಟ್ಟೆವಮ್ಮ ಹಸುವ ಮುತ್ತು ಕೊಟ್ಟೆವಮ್ಮ ಇತರದ ಬಾಕಾಲಿನ ತೆಗೆಯ ತಂಗಮ್ಮ ಸೋಬನ್ನೀರೆ ಸೋಬಾನ ಬನ್ನೀರೆ ಹಸಾದ್ರು ಕೊಟ್ಟೆವಮ್ಮ ಹಸಾದ್ರು ಕೊಟ್ಟೆವಮ್ಮ ಹಸುಗ ಮೊತ್ತು ಕೊಟ್ಟೆವಮ್ಮ ಹಸುಗ ಮೊತ್ತು ಕೊಟ್ಟೆವಮ್ಮ ಇತಳದ ಬಾಕಾಲಿನ ತೆಗೆಯ ತಂಗಮ್ಮ ಸೋಯನ್ನೀರು ಸೋಬಾನ ಬನ್ನೀರು ಕರುವಾದ್ರು ಕೊಟ್ಟೆವಮ್ಮ ಕರುವಾದ್ರು ಕೊಟ್ಟೆವಮ್ಮ ಕರುಗು ಮುತ್ತು ಕೊಟ್ಟೆವಮ್ಮ ಕರುಗು ಮುತ್ತು ಕೊಟ್ಟೆವಮ್ಮ ಇತಡದ ಬಾಕಾಲಿನ ತೆಗೆಯ ತಂಗಮ್ಮ ಸೋಬನ್ನೀರು ಸೋಬಾನ ಬನ್ನೀರು ಕೊಟ್ಟೆವಮ್ಮ ಕರುವಾದ್ರು ಕೊಟ್ಟೆವಮ್ಮ ಕರುಗು ಮೊತ್ತು ಕೊಟ್ಟೆವಮ್ಮ ಕರುಗು ಮೊತ್ತು ಕೊಟ್ಟೆವಮ್ಮ ಇತಳದ ಬಾಕಾಲಿನ ತೆಗೆಯ ತಂಗಮ್ಮ ಸೋಯನ್ನೇರ ಸೋಬಾನ ಎನ್ನೇರ ವಾಲ್ಯಾದ್ರು ಕೊಟ್ಟೆವಮ್ಮ ವಾಲ್ಯಾದ್ರು ಕೊಟ್ಟೆವಮ್ಮ ವಾಲಿಗೆ ಮೊತ್ತು ಕೊಟ್ಟೆವಮ್ಮ ವಾಲಿಗೆ ಮೊತ್ತು ಕೊಟ್ಟೆವಮ್ಮ ಇತಳದ ಬಾಕಾಲಿನ ತೆಗೆಯ ತಂಗಮ್ಮ ಸೋಯನ್ನೇರ ಸೋಬಾನ ಬನ್ನೀರೆ ವಾಲ್ಯಾದ್ರ ಕೊಟ್ಟೆವಮ್ಮ ವಾಲ್ಯಾದ್ರ ಕೊಟ್ಟ ವಾಲಿಗೆ ಮೊತ್ತು ಕೊಟ್ಟೆವಮ್ಮ ವಾಲಿಗೆ ಮೊತ್ತು ಕೊಟ್ಟೆವಮ್ಮ ತಡದ ಬಾಕಾಲಿನ ತೆಗೆಯ ತಂಗಮ್ಮ ಸೋಯನ್ನೇರ ಸೋಬಾನ ಎನ್ನೇರ ಜುಮಕ್ಯಾದ್ರು ಕೊಟ್ಟೆವಮ್ಮ ಜುಮಕ್ಯಾದ್ರು ಕೊಟ್ಟೆವಮ್ಮ ಜುಮಕಿಗ ಮುತ್ತು ಕೊಟ್ಟೆವಮ್ಮ ಜುಮಕಿಗ ಮುತ್ತು ಕೊಟ್ಟೆವಮ್ಮ ಇತಡದ ಬಾಕಾಲಿನ ತೆಗೆಯ ತಂಗಮ್ಮ ಸೋಯನ್ನೀರ ಸೋಬಾನ ಬನ್ನೀರೆ ಜುಮಕ್ಯಾದ್ರು ಕೊಟ್ಟೆವಮ್ಮ ಜುಮಕ್ಯಾದ್ರು ಕೊಟ್ಟೆವಮ್ಮ ಜುಮಕಿ ಮುತ್ತು ಕೊಟ್ಟೆವಮ್ಮ ಜುಮಕಿ ಮುತ್ತು ಕೊಟ್ಟೆವಮ್ಮ ತಡದ ಬಾಕಾಲಿನ ತೆಗೆಯ ತಂಗಮ್ಮ ಸೋಯನ್ನೇರ ಸೋಬಾನ ಎನ್ನೇರ ಪದಕಾದ್ರು ಕೊಟ್ಟೆವಮ್ಮ ಪದಕಾದ್ರು ಕೊಟ್ಟೆವಮ್ಮ ಪದಕ ಮುತ್ತು ಕೊಟ್ಟೆವಮ್ಮ ಪದಕ ಮುತ್ತು ಕೊಟ್ಟೆವಮ್ಮ ಇತಡದ ಬಾಕಾಲಿನ ತೆಗೆಯ ತಂಗಮ್ಮ ಬನ್ನೀರ ಸೋಬಾನ ಬನ್ನೀರೆ ಕೊಟ್ಟೆವಮ್ಮ ಪದಕಾದ್ರು ಕೊಟ್ಟೆವಮ್ಮ ಪದಕ ಮೊತ್ತು ಕೊಟ್ಟೆವಮ್ಮ ಪದಕ ಮೊತ್ತು ಕೊಟ್ಟೆವಮ್ಮ ತಡದ ಬಾಕಾಲಿನ ತೆಗೆಯ ತಂಗಮ್ಮ ಸೋಯನ್ನೇರ ಸೋಬಾನ ಎನ್ನೇರ ತಾಲಾದ್ರು ಕೊಟ್ಟೆವಮ್ಮ ತಾಲಾದ್ರು ಕೊಟ್ಟೆವಮ್ಮ ತಾಲಿಗ ಮುತ್ತು ಕೊಟ್ಟೆವಮ್ಮ ತಾಲಿಗ ಮುತ್ತು ಕೊಟ್ಟೆವಮ್ಮ ಇತಡದ ಬಾಕಾಲಿನ ತೆಗೆಯ ತಂಗಮ್ಮ ಸೋಯನ್ನೀರ ಸೋಬಾನ ಬನ್ನೀರ ತಾಲ್ಯಾದ್ರು ಕೊಟ್ಟೆವಮ್ಮ ತಾಲ್ಯಾದ್ರು ಕೊಟ್ಟೆವಮ್ಮ ತಾಲಿಗೆ ಮೊತ್ತು ಕೊಟ್ಟೆವಮ್ಮ ತಾಲಿಗೆ ಮೊತ್ತು ಕೊಟ್ಟೆವಮ್ಮ ಇತಡದ ಬಾಕಾಲಿನ ತೆಗೆಯ ತಂಗಮ್ಮ ಸೋಯನ್ನೀರ ಸೋಬಾನ ಎನ್ನೀರ ಗುಂಡಾದ್ರು ಕೊಟ್ಟೆವಮ್ಮ ಗುಂಡಾದ್ರು ಕೊಟ್ಟೆವಮ್ಮ ಗುಂಡುಗ ಮುತ್ತು ಕೊಟ್ಟೆವಮ್ಮ ಗುಂಡುಗ ಮುತ್ತು ಕೊಟ್ಟೆವಮ್ಮ ಎತ್ತಡದ ಬಾಲಿನ ತೆಗೆಯ ತಂಗಮ್ಮ ಬನ್ನೀರ ಸೋಬಾನ ಬನ್ನೀರ ಗುಂಡಾದ್ರ ಕೊಟ್ಟೆವಮ್ಮ ಗುಂಡಾದ್ರ ಕೊಟ್ಟೆವಮ್ಮ ಗುಂಡಗ ಮೊತ್ತ ಕೊಟ್ಟೆವಮ್ಮ ಗುಂಡಗ ಮೊತ್ತ ಕೊಟ್ಟೆವಮ್ಮ ಎತ್ತಡದ ಬಾಲಿನ ತೆಗೆಯ ತಂಗಮ್ಮ ಸೋಯನ್ನೀರ ಸೋಬಾನ ಎಂದಿರ ಬಳಿಯಾದ್ರು ಕೊಟ್ಟೆವಮ್ಮ ಬಳಿಯಾದ್ರು ಕೊಟ್ಟೆವಮ್ಮ ಬಾಳಿಗೆ ಮುತ್ತು ಕೊಟ್ಟೆವಮ್ಮ ಬಾಳಿಗೆ ಮುತ್ತು ಕೊಟ್ಟೆವಮ್ಮ ಈ ತಡದ ಬಾಲಿನ ತೆಗೆಯ ತಂಗಮ್ಮ ಸೋ ಎನ್ನೀರ ಸೋಬಾನ ಎನ್ನೀರ ಬಳಿಯಾದ್ರು ಕೊಟ್ಟೆವಮ್ಮ ಬಳಿಯಾದ್ರು ಕೊಟ್ಟೆವಮ್ಮ ಬಾಳಿಗೆ ಮುತ್ತು ಕೊಟ್ಟೆವಮ್ಮ ಬಾಳಿಗೆ ಮುತ್ತು ಕೊಟ್ಟೆವಮ್ಮ ಈ ತಡದ